ರೈತ ಬಾಂಧವರೇ ನಮಸ್ಕಾರ. ಇವತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳು ನಮ್ಮ ರೈತರ ಜೀವನಾಡಿಯಾಗಿವೆ. ರೈತರಿಗೆ ಸಹಕಾರ ನೀಡುವ ನಿಟ್ಟಿನೊಳಗೆ ಬೀಜದಿಂದ ಹಿಡಿದು ಬೆಳೆ ಬೆಳೆದು ಇಳುವರಿ ಬಂದು ಆಮೇಲೆ ಮಾರುಕಟ್ಟೆ ಆಗುವವರಿಗೆ ಕೂಡ ರೈತರಿಗೆ ಸಹಕಾರ ನಿಲ್ತಾವೆ. ಕೃಷಿ ಪರಿಕರಗಳನ್ನ ಒದಗಿಸೋದೇ ಇರಲಿ, ಉತ್ತಮ ಗುಣಮಟ್ಟದ ಬೀಜಗಳನ್ನ ಕೊಡೋದೇ ಇರಲಿ, ಕೃಷಿ ಸಮೀಕ್ಷೆ ಬೇರೆ ಬಂದಿದೆ. ಕೃಷಿ ವಿಮೆ ಮಾಡೋದು ಬಹಳ ಅವಶ್ಯಕತೆ ಇದೆ, ಯಾಕಂದ್ರೆ ಇವತ್ತು ಮಳೆ ನಮ್ಮ ಹೇಳಿಕೇಳಿ ನಮ್ಮ ಮಳೆ ಬರೋದಿಲ್ಲ. ಪೀಕು ಕೈಗೆ ಬರೋ ತಯಾರಾಗಿರ್ತದೆ, ಮಳೆ ಬಂದ್ಬಿಟ್ರೆ ಪೀಕ್ ಹಾಳಾಗ್ಬಿಡ್ತದೆ. ಹಾಗೆ ಅವಾಗ ಕೃಷಿ ವಿಮೆ ಮಾಡಿದ್ರೆ ನಮಗೆ ಸಾಕಷ್ಟು ಲಾಭ ಆಗ್ತದೆ. ಆ ನಿಟ್ಟಿನೊಳಗೆ ರೈತ ಸಂಪರ್ಕ ಕೇಂದ್ರಗಳು ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಧಾರವಾಡ ಜಿಲ್ಲೆಯೊಳಗೆ 14 ರೈತ ಸಂಪರ್ಕ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಸಾಕಷ್ಟು ಕೃಷಿ ಅಧಿಕಾರಿಗಳಿದ್ದಾರೆ, ಸಹಾಯಕ ನಿರ್ದೇಶಕರು ಕೆಲಸ ಮಾಡ್ತಾರೆ, ಜಂಟಿ ನಿರ್ದೇಶಕರು ಕೂಡ ವಲಯವಾರು ಇದ್ದಾರೆ. ಹಾಗೆಯೇ ಧಾರವಾಡ ಜಿಲ್ಲೆಯ ಒಂದು ವಿಭಾಗಕ್ಕೆ ಜಂಟಿ ನಿರ್ದೇಶಕರಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಧಾರವಾಡ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿರುವಂತಹ ರಾಜಶೇಖರ ಬಿಜಾಪುರ ಇದ್ದಾರೆ. ಅವರಿಂದ ಈ ರೈತ ಸಂಪರ್ಕ ಕೇಂದ್ರಗಳ ಬಗ್ಗೆ ವಿಸ್ತೃತ ಮಾಹಿತಿ ಮಾಡ್ಕೊಳ್ಳೋಣ. ಹೇಗೆ ರೈತ ಒಂದು ಮುಂದಾಲೋಚನೆಯಿಂದ ಪ್ರತಿಯೊಂದಕ್ಕೂ ನಾವು ಹೇಳ್ತೀವಿ, ಯಾವುದೇ ಒಂದು ಕನಸುಗಳನ್ನ ಇಟ್ಕೊಳ್ಳಿ, ಕನಸುಗಳನ್ನ ಬೆನ್ನತ್ರಿ, ಆ ಮುಂದೆ ಆಗೋದನ್ನು ಈಗಲೇ ಗ್ರಹಿಸಿ ಅದನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಆ ಗುರಿಯನ್ನು ಮುಟ್ಟೆ ಮುಡ್ತೀರಿ ಅಂತ ಹೇಳ್ತೀವಿ. ಅದು ನಮ್ಮ ಕೃಷಿ ಬಾಂಧವರು ಕೂಡ ಅದರಿಂದ ಹೊರತೇನಾಗಿಲ್ಲ. ಇವತ್ತು ನಾವು ನಮ್ಮ ಒಂದು ವಿಚಾರಗಳನ್ನ ಬದಲಿ ಮಾಡ್ಕೊಳ್ಬೇಕು, ಸವಾಲುಗಳನ್ನ ಎದುರಿಸಲಿಕ್ಕೆ ಕಲಿಬೇಕು. ನಮ್ಮ ರೈತ ಸಂಪರ್ಕ ಕೇಂದ್ರಗಳಿವೆ, ಸಮಗ್ರ ಕೃಷಿ ಮಾಡಬೇಕು ಅಂತಂದ್ರೆ ಸಾಕಷ್ಟು ರೈತ ಬಾಂಧವರು ಸಹಾಯ ಮಾಡೋರು ಇದ್ದಾರೆ, ಸರ್ಕಾರದ ಸಹಾಯ ತೆಗೆದುಕೊಳ್ಳಿ. ಇವತ್ತು ರೈತ ಸಂಪರ್ಕ ಕೇಂದ್ರಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಮಾಡ್ಕೊಂಡಂತ ಆತ್ಮೀಯ ರೈತ ಬಾಂಧವರು ನಿಮ್ಮೆಲ್ಲರ ಪರವಾಗಿ ರಾಜಶೇಖರ ಬಿಜಾಪುರ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ರಾಜಶೇಖರ ಬಿಜಾಪುರ ಅವರೇ. ನಮಸ್ಕಾರ ಎಲ್ಲರಿಗೂ, ಎಲ್ಲ ರೈತ ಬಾಂಧವರಿಗೂ. ತುಂಬಾ ಧಾರವಾಡ ಜಿಲ್ಲೆಗೆ ಒಂದು ವಿಶೇಷ ಹೆಸರಿದೆ, ಸಾಕಷ್ಟು ಮಳೆ ಆಗುವಂತ ಪ್ರದೇಶ ಅರೆ ಮಲೆನಾಡು ಇರೋದ್ರಿಂದ ರೈತ ಬಾಂಧವರು ಒಳ್ಳೆಯ ಸ್ಥಿತಿಯೊಳಗಿದ್ದಾರೆ. ಸಾಕಷ್ಟು ಈ ಹೊರಗಡೆ ಒಣ ಬೇಸಾಯದಲ್ಲಿ ನಂಬಿರುವಂತಹ ರೈತರಿಗಿಂತ ಉತ್ತಮ ಸ್ಥಿತಿಯೊಳಗೆ ನಮ್ಮ ರೈತರಿದ್ದಾರೆ. ಒಂದು ಒಳ್ಳೆ ಇತಿಹಾಸ ಇರುವಂತಹ ಜಿಲ್ಲೆ ನಮ್ಮ ಜಿಲ್ಲೆಗೆ ತಾವು ಜಂಟಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ, ನಿಮಗೆ ಅಭಿನಂದನೆಗಳು, ಶುಭವಾಗ್ಲಿ ಅಂತ ಹೇಳ್ತಾ ತಮ್ಮ ಒಂದು ಅಧೀನದೊಳಗೆ ಕೃಷಿ ಇಲಾಖೆಯೊಳಗೆ 14 ರೈತ ಸಂಪರ್ಕ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದಾವೆ. ರೈತ ಸಂಪರ್ಕ ಕೇಂದ್ರಗಳು ಹೇಗೆ ರೈತರಿಗೆ ಸಹಕಾರಿಯಾಗಿ ನಿಲ್ತಾವು, ರೈತರು ಹೇಗೆ ರೈತ ಸಂಪರ್ಕ ಕೇಂದ್ರಗಳ ಜೊತೆಗೆ ಸತತವಾಗಿ ಸಂಪರ್ಕದಲ್ಲಿರಬೇಕು ಅನ್ನೋದ್ರ ಬಗ್ಗೆ ಪ್ರಥಮ ಮಾಹಿತಿಯನ್ನು ಕೊಡ್ಬೋದಾ? ಇನ್ನು ಸಾಕಷ್ಟು ರಂಗಗಳಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ. ನಮ್ದು ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ ನಮ್ಮಲ್ಲೇ ಒಂದು ಕೃಷಿ ವಿಶ್ವವಿದ್ಯಾಲಯ ಇದೆ, KVK ಇದೆ. ಕೃಷಿ ವಿಶ್ವವಿದ್ಯಾಲಯ ಇರೋದ್ರಿಂದ ನಮಗೆ ತುಂಬ ಸಹಕಾರಿಯಾಗಿ ಹತ್ತಿರದಿಂದನೇ ಒಂದು ಕೆಲಸ ಮಾಡೋಂಥ ಎಲ್ಲ ವಿಜ್ಞಾನಿಗಳು ಸಿಗೋವಂಥ ಒಂದು ಭಾಗ್ಯ ನಮಗಿದೆ. ತಾವು ಹೇಳ್ದಂಗೆ ಈಗ ನಾವು 14 ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಸರ್ಕಾರದಿಂದ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ಏನೇನು ಯೋಜನೆಗಳು ಬರ್ತವೆ ಅವುಗಳ ಮಾಹಿತಿಯನ್ನು ನಾವು ಫಸ್ಟ್ ಕೊಡ್ತೀವಿ. ರೈತ ಸಂಪರ್ಕ ಕೇಂದ್ರ ಬರೋಕ್ಕಿಂತ ಮುಂಚೆ ಯಾವ ರೀತಿ ನಮ್ಮದು ವಿಸ್ತರಣಾ ಕಾರ್ಯಕ್ರಮ ಇರ್ತಾ ಇತ್ತಪ್ಪ ಅಂದರೆ ತರಬೇತಿ ಕೊಡ್ತಾ ಇದ್ವಿ, ಆಮೇಲೆ ವಿಸಿಟ್ ಮಾಡ್ತಾ ಇದ್ವಿ. T&V ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಮೊದಲು ಹಂಗಿತ್ತು, ಅವಾಗೆಲ್ಲ ನಮಗೆ ಗ್ರಾಮ ಸೇವಕರು ಇರ್ತಾ ಇದ್ರು. ಈ ಗ್ರಾಮ ಸೇವಕರದ ಸಂಖ್ಯೆ ಕಡಿಮೆ ಇರೋದ್ರಿಂದ ರೈತರೇ ಸಂಪರ್ಕ ಸಾಧನೆ ಮಾಡಲಿ ನಮಗೆ ಅಂತ ರೈತ ಸಂಪರ್ಕ ಕೇಂದ್ರಗಳನ್ನ ಅದೊಂದು ಚಾಲನೆ ಬಂತು. ಆ್ಯಕ್ಚುಲಿ ಪ್ರತಿಯೊಂದು ಹೋಬಳಿನಲ್ಲೂ ಒಂದು ರೈತ ಸಂಪರ್ಕ ಕೇಂದ್ರ ಇರಬೇಕಂತೇಳಿ ಒಂದು ನಿಯಮ ಇದೆ. ಅದರ ಅನ್ವಯ 14 ಹೋಬಳಿನಲ್ಲಿ 14 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಈಗ ನಾವು ಮುಖ್ಯವಾಗಿ ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ತಾಂತ್ರಿಕ ಮಾಹಿತಿಯನ್ನು ಕೊಡ್ತೀವಿ. ಆಮೇಲೆ ಈಗ ಬಿತ್ತನೆ ಮಾಡಲಿಕ್ಕೆ ಏನೇನು ಬೆಳೆಗಳು ಬೇಕು ಅಂದರೆ ವಾಣಿಜ್ಯ ಬೆಳೆಗಳನ್ನು ಬಿಟ್ಟು ಉದ್ದು, ಹೆಸರು, ಕಡ್ಲಿ, ಜೋಳ, ಸೂರ್ಯಕಾಂತಿ, ಶೇಂಗಾ ಈ ಥರ ಏನು ಬೆಳೆಗಳಿದ್ದಾವೆ ಇದಕ್ಕೆ ಬೇಕಾದಂಥ ಬಿತ್ತನೆ ಬೀಜ ಸರ್ಟಿಫೈಡ್ ಸೀಡ್ ಏನದ ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದ ನಮಗೆ ಒಂದು ನಿರ್ದೇಶನ ಇರ್ತದೆ. ಆಮೇಲೆ ಒಂದು ಬಜೆಟ್ ಅಲಾಟ್ಮೆಂಟ್ ಇರ್ತದೆ, ಅದರ ಪ್ರಕಾರ ನಾವು ರೈತರಿಗೆ ಎಷ್ಟು ಬೇಕು ಅಷ್ಟನ್ನು ನಾವು ಫಸ್ಟ್ ವಿತರಣೆ ಮಾಡ್ತೀವಿ. ನಂತರ ಕೃಷಿನಲ್ಲಿ ಏನೇನು ಮಾಡಬೇಕಿರುತ್ತೆ, ಬೇರೆ ಬೇರೆ ಕಾರ್ಯಗಳನ್ನು ಮಾಡಬೇಕಿರ್ತದೆ. ಬಿತ್ತನೆ ಆದಮೇಲೆ ಅಂದ್ರೆ ಎಡೆಕುಂಟೆ ಹೊಡೆಯೋದ್ರಿಂದ ಹಿಡ್ಕೊಂಡು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸೋದ್ರಿಂದ ಹಿಡ್ಕೊಂಡು ಕಟಾವು ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಏನೇನು ಪರಿಕರಗಳನ್ನು ನಾವು ಸಾಧ್ಯದ ಮಟ್ಟಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡಲಿಕ್ಕೆ ಸರ್ಕಾರದ ನಿರ್ದೇಶನ ಪ್ರಕಾರ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರನೇ ನಾವು ಮಾಡ್ತೀವಿ. ಅದಲ್ಲದೇ ಇನ್ನೂ ಒಂದು ನಾನು ಇಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಾಕಷ್ಟು ಲೇಬರ್ ಪ್ರಾಬ್ಲಮ್ಮು ಎಲ್ಲ ಕಡೆನೂ ಇದ್ದೇ ಇದೆ. ಈ ಲೇಬರ್ ಪ್ರಾಬ್ಲಮ್ ಅವಾಯ್ಡ್ ಮಾಡಲಿಕ್ಕೆ ಅಂದರೆ ಆಳುಗಳ ಒಂದು ಕಡಿಮೆ ಇರೋ ಪ್ರಮಾಣನ ನಿರ್ವಹಣೆ ಮಾಡಲಿಕ್ಕೆ ಮೆಕನೈಸೇಷನ್ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ನಿರ್ದೇಶನ ಸುಮಾರು ವರ್ಷಗಳಿಂದ ಬಂದಿದೆ. ಅದೇನಾಗ್ತಿತ್ತಪ್ಪ ಅಂದರೆ ಉಳ್ಳವರು ಟ್ರ್ಯಾಕ್ಟರ್ ಕೊಳ್ತಾರೆ, ಟ್ರ್ಯಾಕ್ಟ್ರಿಂದ ಓಡಾಡಿಸುವಂಥ ಕೂರಿಗೆ ಆಗಲಿ ಅವನ್ನೆಲ್ಲ ತಗೊಳ್ಳೋ ಶಕ್ತಿ ತಗೋತಾರೆ. ಬಟ್ ಸಣ್ಣ ಅತಿ ಸಣ್ಣ ರೈತರು ಏನು ಮಾಡಬೇಕು, ಅವ್ರ ಕಡೆ ಅದೊಂದು ಶಕ್ತಿ ಇರೋಂಗಿಲ್ಲ. ಇದಕ್ಕೋಸ್ಕರ ಕೃಷಿ ಯಂತ್ರಧಾರೆಯನ್ನು ಇನ್ನೂ ಒಂದು ಯೋಜನೆ ಬಂತು ನಮ್ಮಲ್ಲಿ, ಇದು ಸುಮಾರು 2016 ಬಂದಿದೆ. ಸೊ ಆ ಯೋಜನೆಯಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಪ್ರತಿಯೊಂದು ಹೋಬಳಿನಲ್ಲಿ ಒಂದು ಕೃಷಿ ಯಂತ್ರಧಾರೆ ಒಂದು ಕೇಂದ್ರ ಓಪನ್ ಮಾಡ್ತೀವಿ. ಅದರಲ್ಲಿ ರೈತರಿಗೆ ಏನೇನು ಬೇಕು, ಟ್ರ್ಯಾಕ್ಟ್ರಿಂದ ಹಿಡ್ಕೊಂಡು ಉಳುಮೆ ಮಾಡೋ ಒಂದು ಯಂತ್ರಗಳಿಂದ ಹಿಡ್ಕೊಂಡು ಕೊಯ್ಲು ಮಾಡೋ ಯಂತ್ರ ಆಗ್ಬೋದು, ಕಂಬೈನ್ಡ್ ಹಾರ್ವೆಸ್ಟರ್ ಆಗ್ಬೋದು, ಇವನ್ನೆಲ್ಲವನ್ನು ಇಟ್ಟಿರ್ತೀವಿ. ಸುಮಾರು 30-40 ಉಪಕರಣಗಳು ಅಲ್ಲಿರ್ತವೆ. ಬಾಡಿಗೆ ಆಧಾರದ ಮೇಲೆ ರೈತರು ಅಲ್ಲೇ ಬಂದು ಅರ್ಜಿ ಸಲ್ಲಿಸಿ ತೊಗೊಂಡೋಗಿ ಕೃಷಿಗೆ ಬೇಕಾದಂಥ ಎಲ್ಲ ಉಪಕರಣಗಳಿಂದ ಅವರು ಕೃಷಿಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡೋಕ್ಕೆ ಇದೊಂದು ಯೋಜನೆಯನ್ನು ಮಾಡಿದ್ದೀವಿ, ಅದನ್ನು ಕೂಡ ಬಳಕೆ ಮಾಡ್ಕೊಡ್ತಾ ಇದ್ದಾರೆ ಈಗ ಆಲ್ರೆಡಿ. ರಾಜಶೇಖರ್ ಬಿಜಾಪುರ ಅವರೇ, ತುಂಬ ವಿಸ್ತೃತವಾಗಿ ರೈತ ಸಂಪರ್ಕ ಕೇಂದ್ರಗಳ ಬಗ್ಗೆ ಮಾಹಿತಿ ನೀಡಿದ್ರಿ. ಇವತ್ತು ಧಾರವಾಡ ಜಿಲ್ಲೆಯೊಳಗೆ ಧಾರವಾಡ, ಕಲಘಟಗಿ, ಹುಬ್ಬಳ್ಳಿ, ಕುಂದಗೋಳ, ಅಣ್ಣಿಗಿರಿ, ನವಲಗುಂದ, ಅಳ್ನಾವರ, ಹೀಗೆ 8 ತಾಲೂಕುಗಳು ಅಳ್ನಾವರ ಇತ್ತೀಚೆಗೆ ಆಗಿರುವಂಥದ್ದು ಧಾರವಾಡಕ್ಕೆ. ಅಳ್ನಾವರ, ಅಣ್ಣಿಗಿರಿ, ಹುಬ್ಳಿ, ಹಾಂ, ಹುಬ್ಳಿ ನಗರ. ಹೀಗಾಗಿ ಧಾರವಾಡ, ಹಾವೇರಿ, ಗದಗ ಕೂಡಿ ದೊಡ್ಡ ಜಿಲ್ಲೆ ಇತ್ತಲ್ಲ, ಆ ಥರ ಜವಾಬ್ದಾರಿಗಳು ಆ ಮಟ್ಟಿನೊಳಗೆ ಮತ್ತೆ ವಾಪಸ್ ಬರ್ತಾ ಇದ್ದೇವೆ ಅನ್ನೋ ಒಂದು ಕಲ್ಪನೆ ಬರ್ತಾ ಇದೆ. ನಿಮಗೆ ಅಭಿನಂದನೆಗಳು, ತುಂಬ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ಪ್ರಮಾಣೀಕೃತ ಬೀಜಗಳಂತ ಹೇಳ್ಬೇಕಿದ್ರೆ ಸಾಕಷ್ಟು ರೈತರು ಸಂಪರ್ಕ ಕೇಂದ್ರಗಳನ್ನು ಗುರುತಿಸ್ತಾ ಇದ್ದಾರೆ, ರೈತರ ಸಂಪರ್ಕ ಕೇಂದ್ರದ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಸಾಕಷ್ಟು ಮಾಹಿತಿ ಇದೆ. ಅದು ಬಹಳ ಸಂತೋಷದ ವಿಚಾರ. ಇವತ್ತು ತಾವು ಹೇಳ್ತಾ ಇದ್ರಿ, ರೈತ ಸಂಪರ್ಕ ಕೇಂದ್ರಗಳಿಂದ ಬೆಳೆಯನ್ನು ಸಮೀಕ್ಷೆ ಮಾಡೋದು ಕೂಡ ರೈತರಿಗೆ ತಾವೇನೇ ಸಮೀಕ್ಷೆ ಮಾಡಿ ಅಂತ ಹೇಳಿ ಮಾಹಿತಿ ಕೊಡ್ತಾ ಇದ್ದೀರಿ. ಮೊದಲು ಒಂದು ಸರ್ವೇದಾರ ಇರ್ತಿದ್ರು, ಅವರು ರೈತರ ಜೊತೆಗೆ ಸಹಕಾರ ಮಾಡಿ ಅಂದರೆ ಬೆಳೆಯಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಬೆಳೆ ಹೇಗಾಗಿದೆ ಅದು ಒಂದು ಸಮೀಕ್ಷೆ ಮಾಡಲಿಕ್ಕೆ ಅವ್ರು ಸಹಾಯ ಮಾಡ್ತಿದ್ರು, ಹೊಲಗಳ ಸಮೀಕ್ಷೆ ಮಾಡ್ತಾ ಇದ್ರು. ಈಗ ಇನ್ನೂ ತಾವೇ ವಿಡಿಯೋ ಮಾಡಿ ಏನು ಸಮಸ್ಯೆ ಆದರೂ ಕೂಡ ತೋರಿಸ್ಬೋದು, ಆಮೇಲೆ ಸಮೀಕ್ಷೆಯನ್ನು ಮಾಡಿ ಯಾವ ರೀತಿ ತಮ್ಮ ಬೆಳೆ ಬೆಳೀತಾ ಇದ್ದೀವಿ, ಎಷ್ಟು ಆಗ್ಬೋದು, ಮುಂದೆ ಎಷ್ಟು ಬೆಳಿಬೋದು, ಸರಿಯಾದ ಇಳುವರಿ ಎಷ್ಟು ಬರಬಹುದು ಅನ್ನೋದು ಕೂಡ ಸಮೀಕ್ಷೆ ಮಾಡ್ಬೋದು. ಆ ನಿಟ್ಟಿನೊಳಗೆ ಈ ಸಮೀಕ್ಷೆ ಕುರಿತಂತೆ ರೈತ ಬಾಂಧವರಿಗೆ ಕೇಂದ್ರ ಸರ್ಕಾರದ ಸಹಕಾರ ಇರ್ಬೋದು, ಅಂದರೆ ಬೆಳೆ ಸಮೀಕ್ಷೆಯನ್ನು ರೈತ ಬಾಂಧವರು ಹೇಗೆ ಮಾಡ್ಕೊಳ್ಬೇಕು, ಅವರಿಗೆ ಹೇಗೆ ತಮ್ಮ ಕೃಷಿ ಅಧಿಕಾರಿಗಳಿಂದ ಮಾರ್ಗದರ್ಶನ ಮಾಡಿದ್ದೀರಾ? ತಾವು ಕೇಳಿದ್ದು ಇದು ಕೂಡ ಒಂದು ಔಚಿತ್ಯವಾದ ಪ್ರಶ್ನೆ ಅಂತ ಅನ್ಕೊಳ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಈಗೇನು ರೈತರು ತಾವು ಬೆಳೆ ಬೆಳೆಯೋದಕ್ಕಿರ್ಬೋದು, ಬೆಳೆದಂಥ ಬೆಳೆಯಿಂದ ಬಂದ ಉತ್ಪನ್ನಗಳಿರ್ಬೋದು, ಅವುಗಳನ್ನು ನಮ್ಮ ಪ್ರೊಕ್ಯೂರ್ಮೆಂಟ್ ಸೆಂಟ್ರ್ ಏನು ಖರೀದಿ ಕೇಂದ್ರಗಳನ್ನೇನು ಓಪನ್ ಮಾಡ್ತೀವಿ, ಅಲ್ಲಿ ತಗೊಂಡು ಹೋಗೋದಿರ್ಬೋದು, ಬೆಳೆ ವಿಮೆ ಮಾಡಿಸೋದಕ್ಕಿರ್ಬೋದು, ಇದೆಲ್ಲದಕ್ಕೂ ಸಮೀಕ್ಷೆ ತುಂಬ ಅವಶ್ಯ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ರೈತರಿಗೂ ಸಾಕಷ್ಟು ಮನವರಿಕೆ ಆಗಿದೆ. ಕಾರಣ ಏನಪ್ಪ ಅಂದರೆ, ಅವ್ರು ಯಾವುದೇ ಒಂದು ಆಕ್ಟಿವಿಟಿಗೆ ಹೋದ್ರೂ ಕೂಡ ನೀವು ಏನು ಬೆಳೆ ಬೆಳೆದಿರಿ ಅನ್ನೋದನ್ನು ಆರ್ ಟಿ ಸಿ ಮುಖಾಂತರ ಅದನ್ನು ಫಸ್ಟು ಒಂದು ತೋರಿಸೋ ಕೆಲಸ ಆಗ್ತಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಆರ್ ಟಿ ಸಿನಲ್ಲೂ ಕೂಡ ಯಾವ ಬೆಳೆ ಬೆಳೆದಿದ್ದೀರಿ ಅಂತೇಳಿ ಬೆಳೆ ಸಮೀಕ್ಷೆ ಮುಖಾಂತರನೇ ಅಲ್ಲಿನೂ ಕೂಡ ನಮೂದಾಗೋ ಕೆಲಸ ಇನ್ಮೇಲೆ ಆಗ್ತದೆ. ಸೊ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ, ಇದು 2016ರಿಂದನೇ ನಾವು ಒಂದು ಪ್ರಾಯೋಗಿಕವಾಗಿ ಬೆಳೆ ಸಮೀಕ್ಷೆ ಅನ್ನೋ ಒಂದು ಯೋಜನೆಯನ್ನು ನಮ್ಮ ರಾಜ್ಯ ಸರ್ಕಾರ ಸ್ಟಾರ್ಟ್ ಮಾಡಿತು. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿನೇ ಇದು ಶುರುವಾಗಿದ್ದು. ಆ್ಯಕ್ಚುಲಿ ಇದು ಯಾವ ರೀತಿ ಇರುತ್ತಪ್ಪ ಅಂದರೆ, ಒಂದು ಮೊಬೈಲ್ನಲ್ಲಿ ಒಂದು ಆ್ಯಪ್ ಇರ್ತದೆ, ಬೆಳೆ ಸಮೀಕ್ಷೆ ಒಂದು ಆ್ಯಪ್ ಇರುತ್ತೆ. ಅದನ್ನು ಮುಂಚೆ ನಾವು ನಮ್ಮ ಕಂದಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಇವರೆಲ್ಲರ ಸಹಯೋಗದೊಂದಿಗೆ ನಾವೇ ನಮ್ಮ ಮೂಲ ಕಾರ್ಯಕರ್ತರು ಏನು ನಮ್ಮ ಇಲಾಖೆಯಲ್ಲಿದ್ದಾರೆ ಅವರೇ ಹೋಗಿ ಆಯಾ ರೈತರ ಜಮೀನಿಗೆ ಹೋಗಿ, ಪ್ರತಿಯೊಬ್ಬರು ರೈತರ ಜಮೀನಿಗೆ ಹೋಗಿ ಏನು ಬೆಳೆ ಬೆಳೆದಾರೆ ಅನ್ನೋದನ್ನ ಫೋಟೋ ಸಮೇತ ಅದನ್ನ ತಕ್ಕೊಂಡು ಸರ್ವರಿಗೆ ಅಪ್ಲೋಡ್ ಮಾಡೋಂಥ ಒಂದು ಕಾರ್ಯ ನಡೀತಾ ಇತ್ತು, ಅಂದರೆ ಹಿಂದೀಕರಣ ಮಾಡೋಂಥ ಒಂದು ಕಾರ್ಯ ನಡೀತಾ ಇತ್ತು. ತದನಂತರ ಅದು ಬದಲಾವಣೆ ಆಗ್ತಾ ಆಗ್ತಾ ಇನ್ನೂ ಇಂಪ್ರೂವೈಸ್ ಆಗ್ತಾ ಆಗ್ತಾ ಕಳೆದ ವರ್ಷ ಅಥವಾ 2 ವರ್ಷದ ಹಿಂದಿನ ಏನಾಗಿದೆ ಅಂದರೆ, ಖಾಸಗಿ ನಿವಾಸಿದಾರನ್ನ ನಾವು ಲೋಕಲ್ ಏನು ಯುವಕ ಯುವತಿಯರು ಇರ್ತಾರೆ ಅವ್ರನ್ನ ನಾವು ನೇಮಕ ಮಾಡ್ಕೊಳ್ತೀವಿ, ಮಾಡ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ತರಬೇತಿ ಕೊಡ್ತೀವಿ ಬೆಳೆ ಸಮೀಕ್ಷೆ ಯಾವ ರೀತಿ ಮಾಡಬೇಕು ಅಂತ. ಸೊ ಅವರು ಕೂಡ ಸುಮಾರು 3 ವರ್ಷದಿಂದ ತರಬೇತಿ ಹೊಂದಿ ಈಗ ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಕೂಡ ಅವ್ರಿಗೂ ಒಂದು ಸಪರೇಟ್ ಆ್ಯಪ್ ರಿಲೀಸ್ ಆಗುತ್ತೆ ನಮ್ಮ ಕರ್ನಾಟಕ ಸರ್ಕಾರದಿಂದ. ಅವರು ಆ ಆ್ಯಪ್ ಮುಖಾಂತರ ಆ ಪರ್ಟಿಕ್ಯುಲರ್ ರೈತನ ಹೊಲಕ್ಕೆ ಹೋಗಿ ಅವನ ಹಿಸ್ಸಾ ನಂಬರಿಗೆ ಹೋಗಿ ನಿಂತ್ಕೊಂಡು ಒಂದು ಫೋಟೋ ತೆಗೆದು ಅದನ್ನು ಬೆಳೆ ಸಮೀಕ್ಷೆ ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡೋಂಥ ಒಂದು ಕಾರ್ಯ ನಡೀತದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಳೆದ ವರ್ಷದಿಂದ ಏನು ಮಾಡಿದೆಪ್ಪ ಅಂದರೆ, ಈಗ ಖಾಸಗಿ ನಿವಾಸಿದಾರರು ಮಾಡೋಂಥ ಒಂದು ಬೆಳೆ ಸಮೀಕ್ಷೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಅಬ್ಜೆಕ್ಷನ್ ಬರ್ತಾ ಇತ್ತು ರೈತರಿಂದ, ನಾವು ಬೆಳೆದಿರೋ ಬೆಳೆ ಇದು ಆಗಿದೆ ಬಟ್ ಫೋಟೋನಲ್ಲೇ ಬೇರೆ ಇದೆ ಅಂತೇಳಿ ಅಂತ. ಅದಕ್ಕೆ ಕಳೆದ ವರ್ಷದಿಂದ ನಮ್ಮ ರಾಜ್ಯ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೈತರು ಸ್ವತಃ ಅವ್ರ ಜಮೀನಿನಲ್ಲಿ ಅವರೇ ಅದನ್ನು ಬೆಳೆ ಸಮೀಕ್ಷೆ ಮಾಡ್ಕೊಳ್ಬೋದು ಅನ್ನೋದನ್ನು ಒಂದು ಯೋಜನೆಯಾಗಿ ರೂಪಿಸಿ ಅದರಲ್ಲಿ ಸಾಕಷ್ಟು ಯಶಸ್ಸನ್ನು ಕೂಡ ನಾವು ಸಾಧಿಸಿದ್ದೀವಿ. ಸೊ ರೈತರು ಸ್ವತಃ ಅವ್ರಿಗೆ ನಾವು ರಿಲೀಸ್ ಮಾಡಿಬಿಡ್ತೀವಿ ಆ್ಯಪ್, ಅಂದರೆ ಯಾವುದೇ ರೈತರು ಆಗಲಿ ಅವರು ಪ್ಲೇಸ್ಟೋರಿಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ ಆ್ಯಪ್ ಮುಖಾಂತರ ತಮ್ಮ ಹೊಲದೊಳಗೆ ನಿಂತು ತಾವೇನು ಬೆಳೆದಿದ್ದೀವಿ ಅದನ್ನ ಫೋಟೋ ತೆಗೆದು ಅದು ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಬರ್ತದೆ, ಆ ರೀತಿ ಮಾಡಿ ಅದನ್ನು ಜಸ್ಟ್ ಕಳಿಸ್ಕೊಟ್ರೆ ಕಳಿಸಿ ಅಂತ ಕೊನೆಗಿರ್ತದೆ, ಕಳಿಸ್ಬಿಟ್ರೆ ಅದು ನೇರವಾಗಿ ರೆಕಾರ್ಡ್ ಆಗಿಬಿಡುತ್ತೆ. ಸೊ ಅದನ್ನು ನೀವು ಯಾವ ಬೆಳೆ ಬೆಳೆದಿದ್ರೆ ಅನ್ನೋದನ್ನು ಬೆಳೆ ವಿಮೆಗೂ ಉಪಯೋಗ ಮಾಡ್ತಾರೆ. ಖರೀದಿ ಮಾಡುವಾಗ ಕೇಳ್ತಾರೆ ನೀವು ಯಾವ ಬೆಳೆ ಬೆಳೆದಿರ ಅನ್ನೋದು, ಅದು ನೀವೇ ಸಮೀಕ್ಷೆ ಮಾಡಿದ್ದನ್ನು ನಿಮಗೆ ತೋರಿಸಿ ಅದನ್ನ ಇಸ್ಕೋತಾರೆ ಬೆಳೆ ಬೆಳೆದಿದ್ದನ್ನು. ಅದೇ ರೀತಿ ಈಗ ಆರ್ಟಿಸನ್ನಲ್ಲೂ ಕೂಡ ಮೊದಲೆಲ್ಲ ವಿಲೇಜ್ ಅಕೌಂಟೆಂಟ್ಗಳು ನೋಡಿ ನಮೂದಿಸ್ತಿದ್ರು, ಈಗ ಅದನ್ನು ಕೂಡ ಬೆಳೆ ಸಮೀಕ್ಷೆ ಉಪಯೋಗ ಮಾಡ್ಕೊಂಡೇ ನೀವು ಯಾವ ಬೆಳೆ ಬೆಳೆದಿರಿ, ನೀವೇ ಬೆಳೆದಿದ್ದನ್ನು ನೀವೇ ಕಳಿಸಿದ್ದನ್ನು ಅದರಲ್ಲಿ ನಮೂದಿಸುವಂಥ ಒಂದು ಕೆಲಸ, ಅನುಮಾನ ರಹಿತವಾದ ಒಂದು ಕೆಲಸ ಇದು. ತಾವೇ ಸಮೀಕ್ಷೆ ಮಾಡಿದರೆ ಆ ಸಮೀಕ್ಷೆ ಯಾವಾಗಲೂ ಕೂಡ ಲಭ್ಯ ಇರ್ತದೆ, ತಾವು ತೆಗೆದ ಫೋಟೋ ಯಾವಾಗ ನೋಡಿದ್ರು ಗೊತ್ತಿರ್ಲಿಕ್ಕೆ ಆಗುತ್ತೆ. ಹಿಂಗಾಗಿ ಅಂದ್ರೆ ಅವ್ರದೇ ಹಕ್ಕು, ಅವರ ಚಲಾಯಿಸಿದಂಗೆ ಆಗುತ್ತೆ. ನಮ್ಮ ರೈತ ಬಾಂಧವರು ಇವತ್ತು ಮೊಬೈಲ್ ಉಪಯೋಗ ಮಾಡೋದನ್ನ ಕಲೀಲಿ, ಸಾಕಷ್ಟು ಜನಕ್ಕೆ ಗೊತ್ತಿದೆ. ನೆಕ್ಸ್ಟ್ ಜನರೇಷನ್ ಅವರಂತೂ ಮೊಬೈಲ್ ಇಲ್ಲದೆ ಇರೋದೇ ಕಷ್ಟ ಆಗಿದೆ. ಈಗ ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಬೆಳೆ ಸಮೀಕ್ಷೆಯನ್ನು ತಾವೇ ಮಾಡಬಹುದು. ಮುಂದೆ ಪರಿಹಾರಕ್ಕಾದರೂ ಯಾವುದಕ್ಕಾದರೂ ಕೂಡ ಒಳ್ಳೆಯ ಬೆಲೆ ಬೇಕು ಅಂದರೂ ಕೂಡ ನೀವು ಖರೀದಾರ ಹತ್ರ ಕೂಡ ನಿಮ್ಮ ಬೆಳೆಯನ್ನು ತೋರಿಸ್ಬೋದು. ಹಿಂಗಿದೆ ನೋಡಪ್ಪ ನಮ್ದು ಅಂತ ಅಂದರೆ ಬೆಳವಣಿಗೆಯ ದೃಷ್ಟಿಯಿಂದ ಇದು ಭಾಳ ಒಳ್ಳೆಯದು. ನಾವು ಹೇಳ್ಬೋದು ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಇದೆ, ನೌ ಇಟ್ ಈಸ್ ಎವ್ರಿ ಪಾಕೆಟ್ ಹ್ಯಾಸ್ ಎ ಮೊಬೈಲ್ ಅಂತ. ಅಂದ್ರೆ ಪ್ರತಿಯೊಬ್ಬರ ಜೇಬಿನಲ್ಲೂ ಮೊಬೈಲ್ ಇದ್ದೇ ಇರ್ತದೆ. ಸೊ ಹಿಂಗಾಗಿ ಅದನ್ನ ಒಂದು ನಾವು ಸದ್ಬಳಕೆ ಮಾಡ್ಕೊಳ್ಳೋ ಒಂದು ದೃಷ್ಟಿಯಿಂದ ನಮ್ದೊಂದು ಯೋಜನೆ ತಂದಿದೀವಿ. ರೈತರು ದಯವಿಟ್ಟು ತಾವು ತಮ್ಮ ಜಮೀನಲ್ಲಿ ತಾವೇ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಕೋರ್ಕೊಳ್ತೇನೆ. ರೈತ ಮಿತ್ರ ಮೊಬೈಲ್ ಕೂಡ ಆಗ್ಲಿ ಅಂತ ನಾವು ಹಾರೈಸೋಣಂತೆ. ಬೆಳೆ ವಿಮೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಮೊದಲು ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಇದ್ದಿಲ್ಲ. ಅವಾಗ ಸರ್ಕಾರ ತುಂಬಾ ಹಿಂದೆ ಬೆಳೆ ವಿಮೆ ಮಾಡಿಸಿಲ್ಲ ಅಂದ್ರೂ ಕೂಡ ವಿಮೆ ಪರಿಹಾರವನ್ನು ನೀಡ್ತಾ ಇತ್ತು. ಈಗ ಸಾಕಷ್ಟು ಮಾಹಿತಿ ಇದೆ. ಈಗ ಬೆಳೆ ವಿಮೆ ಮಾಡಿದ್ರೆ ಮಾತ್ರ ಪರಿಹಾರ ನೀಡಲಿಕ್ಕೆ ಒಂದು ಅವಕಾಶ ರಾಜ್ಯ ಸರ್ಕಾರದಲ್ಲಿದೆ. ಒಂದು ಎಕರೆ ಹೊಲಕ್ಕೆ ನಾವು ಸರಿಯಾಗಿ ವಿಮೆ ಮಾಡಿಸಿದರೆ ಸುಮಾರು 500 ರಿಂದ 1,000 ರೂಪಾಯಿ ಖರ್ಚಾಗ್ಬೋದು. ಆದರೆ ಇಳುವರಿ ಬಂದಿಲ್ಲ ಅಂದರೆ ಒಂದು ಎಕರೆ ಎಷ್ಟು ಬೆಳೆ ಬೆಳೀತದೆ, ಸರಾಸರಿ ಬರುವಂಥ ಒಂದು ಆದಾಯವನ್ನು ರೈತರ ಅಕೌಂಟ್ಗೆ ನೀಡೋ ಸಾಧ್ಯತೆ ಇದೆ. ಯಾಕಂದರೆ ಇವತ್ತು ಯಾವುದೂ ನಿಶ್ಚಿತ ಇಲ್ಲ. ಜಾಸ್ತಿ ಈ ಭಾಗ ಜಾಸ್ತಿ ಮಳೆಗೆ ಪೂರ್ವಕವಾಗಿರೋದ್ರಿಂದ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಹೀಗಾಗಿ ಆಗೋ ಸಮಸ್ಯೆಯನ್ನು ಮೊದಲೇ ಅರಿತುಕೊಂಡು ನಾವು ವಿಮೆ ಮಾಡೋದು ಭಾಳ ಮುಖ್ಯ. ಬೆಳೆ ವಿಮೆ ಮಾಡಲಿಕ್ಕೆ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ಮಾಹಿತಿ ಮಾರ್ಗದರ್ಶನ ಮಾಡ್ತೀರಾ? ಈ ಬೆಳೆ ವಿಮೆ ಅನ್ನೋದೇನು, ಇದು ಇತರೆ ಜೀವ ವಿಮೆ ಅಥವಾ ಈಗ ನಮ್ಮ ವಾಹನಗಳಿಗೆ ವಿಮೆ ಯಾವ ರೀತಿ ಮಾಡಿಸ್ತೀವಿ ಅದೇ ರೀತಿ ಬೆಳೆಗೂ ಕೂಡ ವಿಮೆ ಮಾಡಿಸ್ಬೋದು ಅನ್ನೋದು ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತದೆ. ಸುಮಾರು ವರ್ಷಗಳಿಂದ ಈ ಒಂದು ಯೋಜನೆ ಇದೆ. ಇದು ನಮ್ಮ ಓಲ್ಡ್ ಧಾರವಾಡ, ಹಳೆಯ ಧಾರವಾಡ ಜಿಲ್ಲೆ ಏನು ತಾವು ಆಗಲೇ ಪ್ರಸ್ತಾಪ ಮಾಡ್ತಾ ಇದ್ರಿ, ಹಾವೇರಿ ಧಾರವಾಡ ಗದಗ ಈ ಜಿಲ್ಲೆನಲ್ಲಿ ಸಾಕಷ್ಟು ಅವೇರ್ನೆಸ್ ಇದೆ ಇದ್ರ ಬಗ್ಗೆ. ತಾವು ಹೇಳ್ದಂಗೆ ಇದು ಒಂದು ಎಕರೆಗೆ ದ್ವಿದಳ ಧಾನ್ಯ ತಗೊಂಡ್ರೆ ಭಾಳ ಅಂದ್ರೆ ಎಷ್ಟು ಎಕರೆಗೆ 750 ರಿಂದ 300 ಒಳಗೇನೆ ಅದು ಯೂಶಲಿ ಬೆಳೆ ವಿಮೆ ರೇಟ್ ಇರ್ತದೆ. ಆದರೆ ಸಪೋಸ್ ಏನೋ ಒಂದು ಅವಘಡ ಆಯ್ತು ಅಂತ ಇಟ್ಕೊಳ್ಳಿ, ಅದು ಫ್ಲಡ್ ಇರ್ಬೋದು, ಜಾಸ್ತಿ ಮಳೆಯಿಂದ ಬೆಳೆ ಹಾಳಾಗೋದಿರ್ಬೋದು ಅಥವಾ ಅನಾವೃಷ್ಟಿಯಿಂದ ಮಳೆ ಆಗೋದಿರ್ಬೋದು, ಇದೆಲ್ಲವುದಕ್ಕೂ ಇಂಡೈರೆಕ್ಟ್ಲಿ ಏನಾಗುತ್ತಪ್ಪ ಅಂದ್ರೆ ಅದು ಇಳುವರಿ ಮೇಲೆ ಪರಿಣಾಮ ಬೀಳ್ತದೆ. ಇದರಲ್ಲಿ ಒಂದು ನಮ್ಮ ಎಲ್ಲ ರೈತ ಬಾಂಧವರಿಗೆ ನಾನು ಕೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ, ಇದು ಬೆಳೆ ವಿಮೆ ಬಂದಿಲ್ಲ ಬಂದಿಲ್ಲ ಅಂತ ಸಾಮಾನ್ಯವಾಗಿ ಎಲ್ಲ ಹೇಳ್ತಾ ಇರ್ತಾರೆ ಬೆಳೆ ವಿಮೆ ಕಟ್ಟಿದವರು. ಬಟ್ ಯೂಶಲಿ ಹೆಂಗಪ್ಪ ಇರುತ್ತಪ್ಪ ಅಂದ್ರೆ ಬೆಳೆ ವಿಮೆ ಕೊಡುವಾಗ ಈಗ ಒಂದು ವಿಮಾ ಘಟಕವನ್ನ ಫಸ್ಟ್ ಅಧಿಸೂಚನೆ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರದ. ಹೆಚ್ಚು ಕಡಿಮೆ ಏಪ್ರಿಲ್ ಕೊನೆ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅಥವಾ ಒಂದು ಹೋಬಳಿನಲ್ಲಿ ಯಾವ ಬೆಳೆ ಬೆಳೀತಾರೆ ಅದು ಇಷ್ಟು ಪ್ರಮಾಣದಲ್ಲಿ ಇದ್ರೆ ಇದನ್ನ ಬೆಳೆ ವಿಮೆಗೆ ಅಧಿಸೂಚನೆ ಮಾಡಬಹುದು ಅನ್ನೋದನ್ನ ಸ್ಟಡಿ ಮಾಡಿ ಮಾಡ್ತಾರೆ. ನಮ್ಮಲ್ಲಿ ಹೆಸರು ಇರ್ತದೆ, ಉದ್ದಿರುತ್ತೆ, ಶೇಂಗಾ ಕುಂದಗೋಳ ಭಾಗದಾಗ ಶೇಂಗಾ, ಕೆಲವೊಂದು ಗ್ರಾಮ ಪಂಚಾಯಿತಿನಲ್ಲಿ ಎಲ್ಲಿ ಜಾಸ್ತಿ ಹೆಸರು ಬೆಳೀತಾರೆ ಅದನ್ನ ಗ್ರಾಮ ಪಂಚಾಯಿತಿ ಘಟಕನೇ ಅಧಿಸೂಚಿತ ಅಂತ ಹೇಳಿ ಮಾಡ್ತಾರೆ. ಸೊ ಅದಕ್ಕೆ ಬೆಳೆ ವಿಮೆ ಎಲ್ಲ ತಾವು ಕಟ್ಕೊಂಡು ಬರ್ತೀರಿ. ಬಟ್ ಇದು ಬೆಳೆ ವಿಮೆ ನಿರ್ಧಾರ ಆಗೋದು ಹೇಗಪ್ಪ ಅಂದ್ರೆ ಸಾಕಷ್ಟು ರೈತ ಬಾಂಧವರಲ್ಲಿ ಈ ಪ್ರಶ್ನೆ ಇರ್ತದೆ. ಒಂದು ಥ್ರೆಶೋಲ್ಡ್ ಯೀಲ್ಡ್, ಆರಂಭಿಕ ಇಳುವರಿ ಅಂತ ಹೇಳಿ ಒಂದು ಇಳುವರಿನ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿರ್ತದೆ. ಆರಂಭಿಕ ಇಳುವರಿ ಅಂದ್ರೆ ಕಳೆದ 7 ವರ್ಷದ ಒಂದು ಏನು ಇಳುವರಿ ಇರ್ತದೆ ಆ ವಿಮಾ ಘಟಕಕ್ಕೆ ಸಂಬಂಧಪಟ್ಟಂಗೆ, ಆ ಕಳೆದ 7 ವರ್ಷದಲ್ಲಿ ಸಾಮಾನ್ಯವಾಗಿ ಇರಂತ ಒಂದು ವರ್ಷ ಏನಿರ್ತದೆ ಅಂದ್ರೆ ಜಾಸ್ತಿ ಅತಿವೃಷ್ಟಿ ಇರಬಾರ್ದು, ಅನಾವೃಷ್ಟಿ ಇರಬಾರ್ದು, ಆ ಒಂದು 5 ವರ್ಷದ ಅವರೇಜ್ ತಗೊಂತಾರಲ್ಲ ಅದು ಆರಂಭಿಕ ಇಳುವರಿ ಆಗಿರ್ತದೆ. ಅದನ್ನ ನೀವೇನು ವಿಮೆ ಮಾಡಿಸಿರ್ತೀರಿ ಆ ವರ್ಷಕ್ಕೆ ಕಂಪೇರ್ ಮಾಡಿ ಅದರೊಳಗೆ ವ್ಯತ್ಯಾಸ ಇದ್ರೆ ಸೊ ಅದಕ್ಕನುಗುಣವಾಗಿ ಯೂಶಲಿ ವಿಮಾನ ಸೆಟಲ್ ಮಾಡ್ತಾ ಇರ್ತಾರೆ. ಇದು ಯಾವ ರೀತಿ ಡಿಸೈಡ್ ಆಗುತ್ತೆ ಅಂದ್ರೆ ಇದು ಬೆಳೆ ಕಟಾವು ಪ್ರಯೋಗಗಳನ್ನು ಕೂಡ ಮಾಡ್ತಾರೆ. ಆರಂಭಿಕ ಇಳುವರಿ ಹೆಂಗೆ 5 ವರ್ಷದ ಇಳುವರಿ ಹೆಂಗೆ ತಗೋತಾರೆ ಅಂತ ಹೇಳಿ ತಮಗೆ ಒಂದು ಪ್ರಶ್ನೆ ಇರ್ಬೋದು. ಒಂದೊಂದು ವರ್ಷದಲ್ಲೂ ಕೂಡ ಬೆಳೆ ಕಟಾವು ಪ್ರಯೋಗಗಳನ್ನ ಮಾಡ್ತಾರೆ. ಸೊ ಒಂದು ವಿಮಾ ಘಟಕಕ್ಕೆ 8 ರಿಂದ 12 ಪ್ರಯೋಗಗಳನ್ನು ಮಾಡ್ತಾರೆ. ಅದು ಗ್ರಾಮ ಪಂಚಾಯತಿ ಇದ್ರೆ 8 ಇಲ್ಲಾಂದ್ರೆ 12 ಪ್ರಯೋಗಗಳನ್ನು ಮಾಡ್ತಾರೆ. ಅದ್ರದ್ದು ಒಂದು ಅವರೇಜ್ ಏನು ತಗೊಂತಾರೆ, ಅದು 5 ವರ್ಷದ ಅವರೇಜ್ ತಗೊಂಡು ಆರಂಭಿಕ ಇಳುವರಿ ಅಂತ ಮಾಡ್ತಾರೆ, ಅದಕ್ಕೆ ಕಂಪೇರ್ ಮಾಡ್ತಾ ಹೋಗ್ತಾರೆ. ಸೊ ಇದು ದಯವಿಟ್ಟು ಎಲ್ಲ ರೈತರು ನೆನಪಿಟ್ಕೊಂಡು ಇದನ್ನ ವಿಮೆ ಮಾಡಿಸ್ಬೇಕಂತೇಳಿ ನಾನು ಕೋರ್ಕೊಳ್ತೀನಿ. ಪರಿಹಾರ ಅನ್ನೋದು ಇದು ಜಾಸ್ತಿ ಮಳೆ ಆದರೆ ಅಥವಾ ಡ್ರಾಟ್ ಇದ್ರೆ ಅದು ಏನು, ಅದಕ್ಕೂ ಒಂದು 5 ರಿಂದ 6 ಫ್ಯಾಕ್ಟರ್ಸ್ ಇದಾವೆ. 4 ವಾರಗಳ ಕಾಲ ಶುಷ್ಕ ವಾತಾವರಣ, ಸಿಕ್ಕಾಪಟ್ಟೆ ಡ್ರೈ ವೆದರ್ ಇರ್ಬೋದು ಅಥವಾ ಹೆಚ್ಚಿನ ಮಳೆ ಇರ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ವಾರದಲ್ಲಿ ಏನು ಮಳೆ ಬರುತ್ತೆ ಅದು ಅಗತ್ಯಕ್ಕಿಂತ ಜಾಸ್ತಿ, ಏನು ವಾಡಿಕೆ ಮಳೆಗಿಂತ ಜಾಸ್ತಿ ಇರ್ಬೋದು, ಇದನ್ನು ನಮಗೆ ಹವಾಮಾನ ಇಲಾಖೆಯಿಂದ ನಮಗೆ ಅದು ಡಿಸೈಡ್ ಆಗ್ತದೆ. ಯಾಕಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಈಗ ರೇನ್ ಗೇಜ್ ಸ್ಟೇಷನ್ ಇದ್ದಾವೆ, ಕಿಲೋಮೆಟ್ರಿಕ್ ರೇನ್ಗೆ ಸ್ಟೇಷನ್ ಅಂತೀವಿ. ಸೊ ಅದು ಇರುತ್ತೆ, ಅದ್ರ ಮುಖಾಂತರ ನಮಗೆಲ್ಲ ಮಾಹಿತಿ ಸಿಗುತ್ತೆ. ಆ ಬೇಸ್ ಮೇಲೆ ನಾವು ಅದು NDRF ಗೈಡ್ಲೈನ್, SDRF ಗೈಡ್ಲೈನ್ ಪ್ರಕಾರ ಪರಿಹಾರ ಕೊಡ್ತೀವಿ. ಅದು ಬೇರೆ, ಅದು ಎಲ್ಲರಿಗೂ ಬರ್ತದೆ. ಡಿಕ್ಲೇರ್ ಆದರೆ ಅದು ಎಲ್ಲರಿಗೂ ಬೆಳೆ ಬೆಳೆದಂಥವ್ರು ಎಲ್ಲರಿಗೂ ಬರ್ತದೆ. ಆರಂಭಿಕ ಇಳುವರಿಗಿಂತ ಅದು ನಮ್ದು ಆಕ್ಚುಲ್ ಇಳುವರಿ ಕಡಿಮೆ ಇತ್ತಂದ್ರೆ ಮಾತ್ರ ವಿಮೆ ಮಾಡಿಸ್ತಾರೆ ಬರ್ತದೆ. ಬಹಳ ಸಂತೋಷ ರಾಜಶೇಖರ ಬಿಜಾಪುರ ಅವರೇ, ತುಂಬಾ ವಿಸ್ತೃತವಾಗಿ ವಿಮೆ ಕುರಿತಂತೆ ಒಂದು ವೈಜ್ಞಾನಿಕ ಮಾಹಿತಿ ನೀಡಿದ್ದೀರಾ. ಎಷ್ಟೋ ಜನ ಇವತ್ತು ನಮ್ಗೆ ಅಷ್ಟು ಬರ್ತಾ ಇಷ್ಟು ಬರ್ತಂತ ಸುಮ್ಮನೆ ಆಶಾಗೋಪುರ ಕಟ್ಕೊಳ್ಳೋದು ಬೇಡ, ಆ ಒಂದು ವೈಜ್ಞಾನಿಕ ಹಿನ್ನೆಲೆ ಮೇಲೆ ವಾತಾವರಣವನ್ನು ಅಭ್ಯಾಸ ಮಾಡಿ ಅದ್ರ ಪ್ರಕಾರ ಎಲ್ಲರಿಗೂ ಸಮಾನವಾಗಿ ವಿಮೆ ಪರಿಹಾರ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮೊದಲು ತಾವು ಒಂದು ಯೋಗ್ಯತೆಯನ್ನು ಪಡೀರಿ, ಅದಕ್ಕೆ ವಿಮೆ ಹಣವನ್ನು ತುಂಬ್ರಿ, ಮೊಸರು ತುಂಬಿರ್ಬೋದು, ಇನ್ನು ಮುಂದೆ ಕೂಡ ಅಂದ್ರೆ ಪ್ರೀಮಿಯಂ ಕೂಡ ತುಂಬಾ ಕಡಿಮೆ 1.5% ಅಷ್ಟೇ ಇರ್ತದೆ. ನೀವು ಹೇಳಿದ್ದಲ್ಲ ಆಗಲೇ, 750 ರಿಂದ 300 ರೂಪಾಯಿ ಪರ ಖಂಡಿತ ಯಾರಾದ್ರೂ ತುಂಬೋದು. ರೈತ ಬಾಂಧವರು ಈ ಕಡೆ ಹೆಚ್ಚು ಲಕ್ಷ ವಹಿಸಲಿ ಅಂತ ಹೇಳ್ತಾ ರಾಜಶೇಖರ ಬಿಜಾಪುರ ಅವರೇ, ಇವತ್ತು ಏನಾಗಿದೆ, ನಮ್ಮ ಕೃಷಿಯಲ್ಲಿ ಸಾಕಷ್ಟು ಅನ್ವೇಷಣೆಗಳಾಗ್ತಾ ಇದೆ. ಮೊದಲು ಎಲ್ಲರೂ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ, ಅಂದ್ರೆ ಇದ್ದುಳ್ಳವರು ಯಾರು ದುಡ್ಡಿದೆ ಅವ್ರು ಮಾತ್ರ ಈ ಹನಿ ನೀರಾವರಿ ಆಗ್ಲಿ, ಈ ಪಾಲಿಥಿನ್ ಹೌಸ್ಗಳನ್ನು ಮಾಡುವಂಥದ್ದು, ಹಸಿರುಮನೆ ಪರಿಣಾಮ ಮಾಡಿ ಒಂದು ಸುರಕ್ಷಿತ ಬೆಳೆ ಬೆಳೆಯೋದನ್ನು ಮಾಡ್ತಿದ್ವಿ. ಈಗ ಎಲ್ಲರೂ ಕೂಡ ಅವಕಾಶ ಇದೆ, ಸರ್ಕಾರದಿಂದ ಸಹಾಯ ಹಸ್ತ ಇದೆ. ಯಾವ ರೀತಿ ಒಂದು ಆರ್ಥಿಕ ಸಹಕಾರವನ್ನ, ಸಾಲ ಸೌಲಭ್ಯವನ್ನ ಹನಿ ನೀರಾವರಿ ಮಾಡ್ಲಿಕ್ಕೆ ಆಯ್ತು, ಕೆಲವೊಂದಿಷ್ಟು ಬೇರೆ ವೈಜ್ಞಾನಿಕವಾಗಿ ನಾವು ಬೆಳೆ ಬೆಳಿಬೇಕು ಅಂತ ಅಂದಾಗ ಆರ್ಥಿಕ ಸಹಾಯ ಸೌಲಭ್ಯವನ್ನ ಯಾವ ರೀತಿ ಸರ್ಕಾರ ನೀಡಲಿಕ್ಕೆ? ಮುಖ್ಯವಾಗಿ ನೀರಿನ ನಿರ್ವಹಣೆ ಬಗ್ಗೆ ಕೇಳಿದ್ರಿ. ನೀರಿನ ನಿರ್ವಹಣೆ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ಮಾಡುವಂಥದ್ದು ಬೋರ್ವೆಲ್ ನೀರಾವರಿ ಮುಖಾಂತರ ಮಾಡ್ತಾರೆ. ನವಲಗುಂದ ಭಾಗದಲ್ಲಿ ಕೆಲವು ಪ್ರದೇಶಗಳಲ್ಲಿ ಕಾಲುವೆಯಿಂದ ನೀರಾವರಿ ಬರುತ್ತೆ, ಕೆಲವರು ಬಾವಿ ಮುಖಾಂತರ ನೀರಾವರಿ ಮಾಡ್ತಿರ್ತಾರೆ. ಸೊ ನಮ್ಮಲ್ಲಿ ಬಳಕೆದಾರ ಸಂಘಗಳಿದೆ, ಬಳಕೆದಾರ ಸಂಘ ಇದೆ, ಅದು ಕಮಾಂಡ್ ಏರಿಯಾ ಬರ್ತದೆ ಆ ಕಡೆ ಎಲ್ಲ. ನಮ್ಮಲ್ಲಿ ಮುಖ್ಯವಾಗಿ ನೀರು ನಿರ್ವಹಣೆಗೆ ನಮ್ಮ ರೈತರು ಜಾಸ್ತಿ ಸ್ಪ್ರಿಂಕ್ಲರ್ ಮೊರೆ ಹೋಗ್ತಾರೆ. ಆಮೇಲೆ ಕಬ್ಬು ಏನು ಜಾಸ್ತಿ ನೀರು ಬೇಕು ಅಂತ ಬೆಳೆಗಳಿಗೆ ಡ್ರಿಪ್ ಇರಿಗೇಷನ್ ಮುಖಾಂತರ, ತುಂತುರು ನೀರಾವರಿ ಮುಖಾಂತರ ಅಥವಾ ಹನಿ ನೀರಾವರಿ ಮುಖಾಂತರ ನಿರ್ವಹಣೆ ಮಾಡ್ತಾರೆ. ಇದು ನಮ್ಮ ಇಲಾಖೆಯಿಂದ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ನಮ್ಮ ರೈತ ಬಾಂಧವರಿಗೆ ಇದರಲ್ಲಿ ಸಹಾಯವನ್ನು ನಾವು ಕೊಡ್ತೀವಿ. 90% ಸಬ್ಸಿಡಿ ಸಣ್ಣ ಅತಿ ಸಣ್ಣ ರೈತರಿಗೆ 5 ಎಕರೆವರೆಗೂ ಇರ್ತದೆ, ಅಥವಾ 2 ಹೆಕ್ಟರ್ವರೆಗೂ ಇರ್ತದೆ. ದೊಡ್ಡ ರೈತರಿಗೆ ಆದರೆ 2 ಹೆಕ್ಟರ್ವರೆಗೂ 90%, ಆದರೆ 5 ಹೆಕ್ಟರ್ವರೆಗೂ 45% ಸಬ್ಸಿಡಿ ಇರ್ತದೆ. ಇದು ಸಾಮಾನ್ಯವಾಗಿ ಲಾಸ್ಟ್ ಇಯರ್ ಇತ್ತು, ಈ ವರ್ಷ ಇನ್ನು ಸೊ ಅದೇ ಹೆಚ್ಚು ಕಡಿಮೆ ಅದೇ ಇರ್ತದೆ. ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ, ರೈತರು ಯಾರು ಆಲ್ರೆಡಿ ಸ್ಪ್ರಿಂಕ್ಲರ್ಸ್ ತಗೊಂಡಿಲ್ಲ ಅಥವಾ ಹನಿ ನೀರಾವರಿ ಯಾರಿಗೆ ಬೇಕಿರುತ್ತದೆ ಅವ್ರು ತಗೊಂಡಿಲ್ಲ, ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆನಲ್ಲಾಗಲಿ ಅರ್ಜಿ ಸಲ್ಲಿಸಬೇಕು. ಅದನ್ನು ನಾವು ಸೀನಿಯರಿಟಿ ವೈಸ್ ಆನ್ಲೈನ್ ಮಾಡಿಟ್ಬಿಡ್ತೀವಿ. ಅಂದ್ರೆ ಈಗೆಲ್ಲ ನಮ್ದು ಡಿಜಿಟಲೈಸ್ ಆಗಿದೆ, ನಿಮ್ಮ ಪ್ರತಿಯೊಂದು ಅರ್ಜಿನೂ ನಾವು ಕಂಪ್ಯೂಟರ್ ಅಲ್ಲಿ ಶೇಖರಣೆ ಮಾಡಿರ್ತೀವಿ, ಅರ್ಜಿನ ಆನ್ಲೈನ್, ಅದ್ರ ಸೀನಿಯಾರಿಟಿನೂ ಕೂಡ ಅದೇ ರೀತಿ ಕ್ರಮ ವಹಿಸ್ತೀವಿ. ಸೊ ಏನು ಬಜೆಟ್ ಬರ್ತದೆ ಅದಕ್ಕೆ ಅನುಗುಣ ಹೆಚ್ಚು ಕಡಿಮೆ ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಎಲ್ಲರಿಗೂ ಕೊಡೋ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ ನಾವು. ಕೊನೆ ಮೂಮೆಂಟ್ ಅಲ್ಲ ಆದ್ರೂ ನಾವು ಗ್ರಾಂಟ್ ತರಿಸಿ ಅನುದಾನ ತರಿಸಿ ಕೊಡೋ ವ್ಯವಸ್ಥೆ ಇದೆ. ನಾನು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ತಾವು ತುಂತುರು ನೀರಾವರಿ ಘಟಕಕ್ಕಾಗಲಿ ಅಥವಾ ಹನಿ ನೀರಾವರಿಗಾಗಲಿ ಬಯಸದಲ್ಲಿ ತಾವು ರೈತ ಸಂಪರ್ಕ ಕೇಂದ್ರಗಳನ್ನ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದರಿಂದ ಸಾಕಷ್ಟು ನೀರಿನ ಉಳಿತಾಯ ಆಗ್ತದೆ, ಮಣ್ಣಿನ ರಚನೆ ಹಾಳಾಗೋಂಗಿಲ್ಲ. ಈಗ ನೀವು ಇರಿಗೇಷನ್ ಮಾಡುವಾಗ ಈ ಬೋರ್ವೆಲ್ ಆನ್ ಮಾಡಿ ಸಲ್ಕಿ ತಗೊಂಡು ನಿಮ್ದು ನೀರು ಬಿಡೋದಕ್ಕೂ ಅಥವಾ ಒಂದು ಕಂಟ್ರೋಲ್ಡ್ ವೇನಾಗ ನಾವು ನೀರು ಉಣಿಸೋದಕ್ಕೂ ವ್ಯತ್ಯಾಸ ಇರ್ತದೆ. ಸಾಕಷ್ಟು ರೈತರಿಗೆ ಇದ್ರ ಬಗ್ಗೆ ಎಲ್ಲ ಮನವರಿಕೆ ಇದೆ. ಈಗ ನಮ್ಮಲ್ಲಿ ಬರೋ ಅರ್ಜಿ ನೋಡ್ಬಿಟ್ರೆ ನಾವು ಅವೇರ್ನೆಸ್ ಸಾಕಷ್ಟು ಇದೆ ಅಂತ ಹೇಳ್ಬೋದು. ಖಂಡಿತ, ನೀರು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಜೀವನ ನಿರ್ವಹಣೆ ತುಂಬಾ ಸರಳ. ರಾಜಶೇಖರ್ ಬಿಜಾಪುರ ಅವರೇ, ಇಲ್ಲಿ ತನಕ ರೈತ ಸಂಪರ್ಕ ಕೇಂದ್ರಗಳ ಒಂದು ಪಾತ್ರಗಳ ಬಗ್ಗೆ ಸಾಕಷ್ಟು ವಿಸ್ತರಣೆ ಮಾಡಿದ್ದೀರಿ. ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಷ್ಟೋ ಸಮಸ್ಯೆಗಳು ಬರ್ತದ, ಒಂದು ಯಾವುದೋ ರೋಗ ಬರ್ತದ ಅಥವಾ ಕೆಲವೊಂದಿಷ್ಟು ಈಗ ಪೈರು ಮಾರುಕಟ್ಟೆಗೆ ಹೋಗಕ್ಕೆ ತಯಾರಾಗಿರ್ತದ, APMC ಹೋಗ್ತದೆ, ಆಮೇಲೆ ಕೆಲವೊಮ್ಮೆ ಏನಾಗ್ತದೆ, ರೈತ ಬಾಂಧವರಿಗೆ ಅಲ್ಲಿ ರೇಟ್ ಬಗ್ಗೆ ಸರಿಯಾಗಿ ಕಲ್ಪನೆ ಇರುವುದಿಲ್ಲ, ನಮಗೆ ಒಳ್ಳೆ ರೇಟ್ ಸಿಗುವುದಿಲ್ಲ ಅಂತಂದಾಗ ಕೆಲವೊಂದು ಸ್ಟೋರೇಜ್ ಕಡೆನೂ ಮುಖ ಮಾಡಬೇಕಾಗ್ತದೆ. ಅಂದರೆ ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತಂದ್ರೆ ನಮ್ಮ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು. ತಮ್ಮ ಅಧೀನದೊಳಗೆ ಸಾಕಷ್ಟು ಕೃಷಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಅವರೇ ಸಹಾಯ ಮಾಡಲಿಕ್ಕೆ ಸಹಾಯಕ ಕೃಷಿ ಅಧಿಕಾರಿಗಳಿದ್ದಾರೆ. ಹೀಗೆ ಕೃಷಿ ಅಧಿಕಾರಿಗಳು ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಒಂದು ಸಂಪರ್ಕ ಬಿಂದುವಾಗಿ ಹೆಂಗೆ ಕಾರ್ಯನಿರ್ವಹಿಸ್ತಾರೆ, ಹೇಗೆ ಅದು ವ್ಯವಸ್ಥೆ ಹೇಗಿದೆ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಈಗ ನಮ್ಮ ಕೃಷಿ ಇಲಾಖೆಯಿಂದ ಏನೇನು ಯೋಜನೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ, ಏನೇನು ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಯಾವ ಯೋಜನೆಗಳನ್ನ ತಂದಿದೆ, ನಮ್ಮ ಇಲಾಖೆಯಿಂದನೇ ನಾವು ಯಾವ್ದು ನಿರ್ವಹಣೆ ಮಾಡೋಕೆ ಮಾಡ್ತೀವಿ. ಅದಲ್ಲದೆ ನಾವು ತಾವು ಕೇಳಿದ್ರೆ ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳು ಬರ್ತವೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳು ಬರ್ತವೆ, ಅವನ್ನ ನಮ್ಮಲ್ಲಿನೂ ಕೂಡ ತಗೊಂಡ್ಬರ್ತಾರೆ. ಸಾಲದ ಬಗ್ಗೆನೂ ಕೇಳಿದ್ರಿ, ರೈತನಿಗೆ ಇಲಾಖೆಗಳು ಬೇರೆಲ್ಲ, ಅದು ನಮಗೆ ಬೇರೆ ಬೇರೆ ಇಲಾಖೆ ಇದ್ರೂ ಕೂಡ ರೈತ ಎಲ್ಲ ತಮ್ಮ ಭೂಮಿಗೆ ಸಂಬಂಧಪಟ್ಟಂಗೆ ಅಥವಾ ತಮ್ಮ ಊರಿಗೆ ಸಂಬಂಧಪಟ್ಟಂಗೆ ಅಥವಾ ತನ್ನ ಜೀವನ ಶೈಲಿಗೆ ಸಂಬಂಧಪಟ್ಟಂಗೆ ಏನರ ಸಮಸ್ಯೆ ಬಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದೇ ಬರ್ತಾರೆ. ಬಂದಾಗ ನಾವು ವಿಂಗಡಣೆ ಮಾಡ್ತೀವಿ ಅದನ್ನ, ನಮ್ಮ ಇಲಾಖೆಯಿಂದ ಏನು ಉತ್ತರ ಕೊಡಬೇಕು ಅಥವಾ ಅದಕ್ಕೆ ಏನು ಪರಿಹಾರ ಕೊಡಬೇಕು ಮಾಡಿಕೊಡ್ತೀವಿ. ಇಲ್ಲ ತೋಟಗಾರಿಕೆ ಇಲಾಖೆಯಿಂದ ಮಾಡಿಕೊಡ್ಬೇಕು ಅನ್ನಂಗಿದ್ರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ರೈತ ಸಂಪರ್ಕ ಕೇಂದ್ರದಲ್ಲಿ ಇರ್ತಾರೆ, ಅವ್ರ ಮುಖಾಂತರ ಮಾಡಿಸ್ತೀವಿ. ರೇಷ್ಮೆಗೆ ಸಂಬಂಧಪಟ್ಟಂತ ಕ್ಷೇತ್ರನೂ ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ, ಅದೊಂದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಸೊ ಅವ್ರು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅವ್ರ ಮುಖಾಂತರನೂ ಕೂಡ ನಾವು ಮಾಹಿತಿನ ಕೊಡ್ತೀವಿ. ಅದೇ ರೀತಿ ಖರೀದಿ ಸಂಬಂಧಪಟ್ಟಂಗೆ ನಮ್ಮಲ್ಲಿ ನ್ಯಾಫೆಡ್ ಸಂಸ್ಥೆ ಇರ್ಬೋದು ಅಥವಾ ಕೃಷಿ ಮಾರುಕಟ್ಟೆ ಇಲಾಖೆ ಇರ್ತದೆ. ಸೊ ಅವರ ಒಂದು ಸಹಕಾರ ಪಡ್ಕೊಂಡು ಅವರ ಒಂದು ಸಹಯೋಗದೊಂದಿಗೆ ನಾವು ಅದನ್ನ ಈ ಖರೀದಿ ಕೇಂದ್ರಗಳಲ್ಲಿ ಯಾವ ರೀತಿ ತಗೊಂಡು ಹೋಗ್ಬೇಕು, ಅದರದ್ದು ಮಾರ್ಗಸೂಚಿ ಏನಿರ್ತದೆ, ಹೋಗುವಾಗ ಏನೇನು ತಗೊಂಡು ಹೋಗ್ಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿನ ನಾವು ಅಲ್ಲಿ ರೈತ ಸಂಪರ್ಕ ಕೇಂದ್ರ ಕೊಡ್ತೀವಿ. ಅದು ಆಕ್ಚುಲಿ ಒಂದು ಇನ್ಫಾರ್ಮೇಶನ್ ಸೆಂಟರ್ ನಮಗೆ ರೈತರಿಗೆ. ಹೌದು, ಅದು ಯಾವುದೇ ಇಲಾಖೆ ಇದ್ರು ಕೂಡ ನಮ್ಮಲ್ಲಿ ಈ ಮಾಹಿತಿ ಇದ್ರು ಕೊಡ್ತೀವಿ, ಇಲ್ಲ ಅಂದ್ರೆ ತರಿಸ್ಕೊಡೋ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಅಲ್ಲಿ. ಅದು ನಮಗೆ ಸಂಬಂಧ ಇರಲಿ ಇಲ್ಲಾರದಲ್ಲಿ, ನೇರವಾಗಿ ಸಂಬಂಧ ಇರಲಿ ಅಥವಾ ನೇರವಾಗಿ ಸಂಬಂಧ ಇರದೇ ಇರಲಿ, ನಾವು ಅದನ್ನು ಪರಿಹಾರ ಕೊಡಲಿಕ್ಕೆ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ. ಭಾಳ ಸಂತೋಷ. ಕೃಷಿ ಇಲಾಖೆ ರೈತ ಸ್ನೇಹಿ ಇಲಾಖೆಯಾಗಿ ತುಂಬ ವಿಸ್ತೃತ ಕೆಲಸ ಮಾಡ್ತಾ ಇದೆ. ತಮ್ಮ ಒಂದು ನಾಯಕತ್ವದೊಳಗೆ ರಾಜಶೇಖರ್ ಬಿಜಾಪುರ ಅವರ ತಮಗೆ ಅಭಿನಂದನೆಗಳು. ಈಗ ರೈತರ ಸಂಪರ್ಕ ಮಾಡಬೇಕು ಅಂತಂದಾಗ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು, ಅವ್ರನ್ನ ಸ್ವಾಗತ ಮಾಡಬೇಕು, ಅಥವಾ ಅವರು ತಮ್ಮ ಪೈರಿನಲ್ಲಿ ಏನೋ ತೊಂದರೆ ಆಗಿದೆ, ವಿಡಿಯೋವನ್ನು ಕಳಿಸ್ಬೇಕಾಗಿದೆ, ಅಥವಾ ಏನು ರೋಗ ಏನು ಬಂದಿದೆ ಅದನ್ನು ಕೇಳಿ ಅವರಿಂದ ಮಾಹಿತಿ ಪಡಿಬೇಕು ಅಂದರೆ ಒಂದು ಮೊಬೈಲ್ ನಂಬರ್ ಒಂದು ಇರುತ್ತಲ್ಲ, ಸಾಕಷ್ಟು ಜನರಿಗೆ ಗೊತ್ತಿದೆ. ಆದರೂ ಕೂಡ ಕೆಲವೊಬ್ಬ ರೈತ ಬಾಂಧವರಿಗೆ ಇನ್ನೂ ಗೊತ್ತಿಲ್ಲದೆ ಇದ್ದವರಿಗೆ ಗೊತ್ತಾಗಲಿ ಮೊಬೈಲ್ ನಂಬರ್ನ ಹೇಳ್ಬೋದಾ? ಇದೇ ಈಗ ಹೆಚ್ಚು ಕಡಿಮೆ ಎಲ್ಲ ರೈತರಿಗೂ ನಮ್ಮ ಮೊಬೈಲ್ ನಂಬರ್ ಈಗ ಹೆಚ್ಚು ಕಡಿಮೆ ನನಗೆ ಸುಮಾರು ಒಂದು 100-150 ಕಾಲ್ ದಿನ ಬರ್ತವೆ ಹೆಚ್ಚು ಕಡಿಮೆ. ಸೊ ನಮ್ಮ ಎಲ್ಲ ಸಹಾಯಕರು ಕೃಷಿ ನಿರ್ದೇಶಕರ ನಂಬರ್ನು ನಾನಿಲ್ಲಿ ಹೇಳ್ಬೋದು ಅಂದರೆ ಹೇಳಿ ಹೇಳಿ. ಫಸ್ಟು ಧಾರವಾಡ ತಾಲೂಕಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಸಹಾಯಕ ಕೃಷಿ ನಿರ್ದೇಶಕರು ಧಾರವಾಡ, ಇವ್ರ ನಂಬರು 8277931285. ಮತ್ತೊಂದು ಸಾರಿ ಹೇಳಿ. 8277931285. ಆಮೇಲೆ ಹುಬ್ಳಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ನಂಬರ್ 8277931288 ಆಗಿರುತ್ತೆ. ಇನ್ನೊಂದು ಸತಿ ಹೇಳ್ತೀನಿ, 8277931288. ಸೊ ಅದಲ್ದೇ ಕುಂದಗೋಳ ಬಂದರೆ 8277931994. ಸೊ ಇನ್ನೊಂದು ಸತಿ ಹೇಳ್ತೀನಿ, 8277931394. ಅದೇ ರೀತಿ ಕಲಘಟಗಿದು 8277931911. 8277 ಸಾಮಾನ್ಯ, ಇದು ಕಾಮನ್ ಬರ್ತದೆ ತಾವು ಹೇಳ್ದಂಗೆ. 312-291. ಹಾಂ, ನವಲಗುಂದ ತಾಲೂಕು 8277931295. 312-295 ಇದು ನವಲಗುಂದ. ಸೊ ಇದು ಅಳ್ನಾವರದವರು, ಅಳ್ನಾವರ ಈಗ ಸದ್ಯಕ್ಕೆ ಧಾರವಾಡ ತಾಲೂಕು ಎಡಿಯನ್ನು ನೋಡ್ತಾರೆ. ಸೊ ತಾವು ಅಲ್ಲಿ ಕಾಲ್ ಮಾಡ್ಬೋದು. ಅಲ್ಲದೇ ರೈತ ಸಂಪರ್ಕ ಕೇಂದ್ರಗಳದ್ದು ಅಧಿಕಾರಿಗಳು ಕೂಡ ಅವ್ರ ಹತ್ರನೂ ಕೂಡ ಮೊಬೈಲ್ ನಂಬರ್ ಇರ್ತದೆ, ಅದನ್ನ ತಾವು ತಮಗೆ ಲಿಸ್ಟ್ ನ ಮುಖ್ಯವಾಗಿ 14 ರೈತ ಸಂಪರ್ಕ ಕೇಂದ್ರದ ಮೊಬೈಲ್ ನಂಬರ್ ತಮ್ಗೆ ಕೊಡ್ತೀನಿ, ಅದನ್ನ ತಾವು ದಯವಿಟ್ಟು ಪ್ರಸಾರ ಮಾಡ್ಬೇಕು. ಖಂಡಿತವಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸಿವಿ. ವಿಸ್ತೃತವಾಗಿ ಇಲ್ಲಿ ತನಕ ಮಾಹಿತಿ ನೀಡಿದ್ದೀರಾ ರಾಜಶೇಖರ್ ಬಿಜಾಪುರ ಅವರೇ. ರೈತ ಸಂಪರ್ಕ ಕೇಂದ್ರಗಳು ಹೇಗೆ ಒಂದು ಜೀವನಾಡಿಯಾಗಿ ರೈತರಿಗೆ ಸಹಕಾರಿಯಾಗಿ ನಿಲ್ತಾ ಇದ್ದಾವೆ, ಹಾಗೆಯೇ ಈ ಬೆಳೆ ಸಮೀಕ್ಷೆ ಮಾಡೋದು ಹೇಗೆ, ಬೆಳೆ ವಿಮೆಯನ್ನು ನಾವು ಹೆಂಗೆ ತೊಗೊಳ್ಬೇಕು, ಮತ್ತು ಈ ಒಂದು ಸೌಲಭ್ಯ ಆರ್ಥಿಕ ಸೌಲಭ್ಯವನ್ನು ಸಬ್ಸಿಡೀಸ್ಗಳನ್ನು ತೆಗೆದುಕೊಂಡು ಹನಿ ನೀರಾವರಿಯನ್ನು ಮಾಡಿಕೊಳ್ಳೋದ್ರ ಬಗ್ಗೆ ಇವತ್ತು ರೈತ ಬಾಂಧವರಿಗೆ ಸಾಕಷ್ಟು ಹೊಸತನ ಮಾಡಬೇಕಂತಿದೆ. ಅನ್ವೇಷಣೆ ಮಾಡಲಿಕ್ಕೆ ಅನ್ವೇಷಣೆ ಬುದ್ಧಿ ಸಾಕಷ್ಟಿದೆ. ಈ ಪಾಲಿ ಹೌಸ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಪ್ರಗತಿಪರ ರೈತರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ, ಕೃಷಿ ವಿಶ್ವವಿದ್ಯಾಲಯಗಳ ಸಾಕಷ್ಟು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ರೈತರ ಒಂದು ಆದಾಯ ದ್ವಿಗುಣ ಆಗಬೇಕು. ಎಲ್ಲ ಒಂದು ಆರಂಭಿಕ ಹಂತದಿಂದ ಬೀಜ ತೆಗೆದುಕೊಳ್ಳೋದ್ರಿಂದ ಹಿಡಿದು ಮಾರುಕಟ್ಟೆಗೆ ಹೋಗಿ ಅಲ್ಲಿಂದ ಲಾಭಾಂಶ ಬರೋರಿಗೆ ಕೂಡ ಸರ್ಕಾರದ ಮಾರ್ಗಸೂಚಿಯಂತೆ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆದರೆ, ಮತ್ತು ಸಾಕಷ್ಟು ಮುಂಜಾಗೃತ ಕ್ರಮಗಳನ್ನು ಅನುಸರಿಸಿ ಮುಂದಾಲೋಚನೆಯಿಂದ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ಆದಾಯ ದ್ವಿಗುಣ ಆಗುವುದೇನು ಕಷ್ಟ ಸಾಧ್ಯ ಅಲ್ಲ. ನಮ್ಮ ರೈತ ಬಾಂಧವರು ಈ ನಿಟ್ಟಿನೊಳಗೆ ಹೆಚ್ಚಿನ ಗಮನ ಹರಿಸಲಿ. ತಮ್ಮ ಒಂದು ನಾಯಕತ್ವದೊಳಗೆ ಧಾರವಾಡ ಜಿಲ್ಲೆಯೊಳಗೆ ಕೃಷಿ ಇಲಾಖೆ ತುಂಬ ವಿಸ್ತೃತವಾಗಿ ಕೆಲಸ ಮಾಡ್ತಾ ಇದೆ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ರಾಜಶೇಖರ್ ಬಿಜಾಪುರ ಅವರೇ ನಮಸ್ಕಾರ. ತಮಗೂ ಹಾಗೂ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳು. ಇಲ್ಲಿಯವರೆಗೆ ರೈತ ಸಂಪರ್ಕ ಕೇಂದ್ರಗಳ ನಿರ್ವಹಣೆ ಮತ್ತು ರೈತರ ಆದಾಯ ಹೆಚ್ಚಿಸುವ ಕ್ರಮಗಳು ಈ ಕುರಿತು ಧಾರವಾಡದ ಜಿಲ್ಲಾ ಜಂಟಿ ನಿರ್ದೇಶಕರಾದ ರಾಜಶೇಖರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿನ್. ಈಗ ಕೇಳಿ ನಲತ್ವಾಡದ ಪರಶುರಾಮ್ ಆರ್ ಸುಕುಟೇಕರ್ ಹಾಗೂ ಸಂಗಡಿಗರಿಂದ ಕೋಂದಲಿಗರ ಪದ. ಸೋಕಬಿಡ ಕರುಣಾದಿ ನಾದರೆ ನೋಡ ನೋಡ ಶಂಭುವಿದಯ ಮಾಡೋ ಎದೆಯವಿ ಶೋಕ ಕೊಡ ದೇವಿ ಕರುಣಾದಿ ನಾದರೆ ನೋಡ ನೋಡ ನೋಡ ಶಂಭುಯದಯ ಮಾಡೋ ಎದೆಯವಿ ಜಗದಂಬಾ ಗಾಯ ಮುಖದ ರಚಿದನ ಎದೆಯವೇ ರಚಿದನು ಬ್ರಹ್ಮ ಪಾತಾಳ ಚಲಿ ಜಯ ಜಯ ಜಗದಂಬಾ ಎದೆಯವಿ ದೇವಿ ಕರುಣಾ ಶಾಂಭುಯ ದಯಾ ಮಾಡು ಅಮ್ಮನ ಜಾತ್ರೆ ಸಿಂಗರ ಕಂಡೆವೋ ನಿಮ್ಮ ಸಡಗರ ಭಕ್ತರ ಪಾಪಲ ಪ್ರಿಯರ ಶಂಭೋಯ ದಯ ಮಾಡೋ ಎದೇವೆ ಸೋಕ ಕೊಡ ದೇವಿ ಕರುಣಾ ದಾಸ ಯೇವೆ ಜಗದಂಬ ಗೋವಿಂದ ನಿಮ್ಮ ದಾಸ ಯೇವೆ ನಿಮ್ಮ ದಾಸ ಸೇವಾ ಮಾಡ್ಯಾನ ಉಪವಾಸ ಶಂಭೋವಿದಯ್ಯ ಮಾಡೋ ಯೇವೆ ಸೋಕ ಕೊಡ ದೇವಿ ಕರುಣಾ ಕಲ್ಲವಳೆಯ ಗಾಯ ತೋಂಡ ಮುಖವೈರಿ ನಿನ್ನ ಬಲಗಡಿಗೆ ಬಾಲರ ಮಾದೇವಿ ಶಂಭುವಿದಯ್ಯ ಮಾಡೋ ಎದೆಯಲ್ಲಿ ಪಡದು ಶರಣರ ಸಂಗ ಬಿಡದು ಜಯ ಜಯ ಜಗದಂಬ ಭಕ್ತರ ಪಾಪಲ ಪ್ರಿಯರ ಶಂಭೋಯ ದಯ್ಯ ಮಾಡೋ ಎದೆಯಲ್ಲಿ ಸೋಕ ಕೊಡ ದೇವಿ ಕರುಣಾ ದಿನದಲ್ಲಿ ನೋಡ ಶಂಭೋಯ ದಯ್ಯ ಮಾಡೋ ಜಾಣಿರಂಭಾಗ ನೋಡರಿ ಮಾದೇವಿ ಸೇವೆ ಮಾಡರಿ ದೇವೆ ಅಂಬಾಗ ನೋಡರಿ ಜಾಣಿರಂಭಾಗ ನೋಡರಿ ಮಾದೇವಿ ಸೇವೆ ಮಾಡರಿ ಆಸದ ಪತಿ ಮಾಡ ಹಳಗದ ಬಲೆ ಓಡ ದೇವಿ ಆಸದ ಪತಿ ಮಾಡ ಅಲಗದ ಬಲೆ ಓಡ ದೇವಿ ದಾಸದೈತಾರನೆಲ್ಲ ಸಂವಾರ ಮಾಡಿದೆ ಮಾಯ ದೇವಿಗೆ ಜಾಣಿಯರಂಬಾಗ ನೋಡರಿ ಮಾದೇವಿ ಸೇವೆ ಮಾಡರಿ ಮಾಡ ದೇವಿ ಎಂಡಾದ ತರ್ಣ ಒಡೆದ ರುಂಡಗಳ ಚೌಟಕ್ಕೆ ಮಾಡ ದೇವಿ ಗುಂಡಾದ ತಾರನೆಲ್ಲ ಸಂವಾರ ಮಾಡಿದೆ ಮಾಯ ದೇವಿ ಜಾಣಿಯರಂಬಾಗ ನೋಡರಿಯ ಮಾದೇವಿ ಸೇವೆ ಮಾಡರಿ ಸೇವೆ ಮಾಡಿ ಸಿಕ್ಕವಾದ ವರವಿರ ತುಳ ಜಪುರ ದೇವಿ ದೇಶ ಕದಿಕವಾದ ವರವಿನ ತುಳ ಜಪುರ ದೇವಿ ದೇಶದ ಜನರೆಲ್ಲ ಕೈಯ ಮುವರ ಮಾದೇವಿ ಸೇವೆ ಮಾಡರಿ ಜನೇರಂಬಾಗ ನೋಡರಿ ಮಾದೇವಿ ಸೇವೆ ಮಾಡರಿ ಜರದ ಪಿತ್ತಂಬರಟ್ಟು ಕುಶಲದ ನಾಮ ನಿಟ್ಟ ದೇವಿ ಜರದ ಪಿತ್ತಂಬರಟ್ಟು ಕುಶಲಾದ ನ್ಯಾಮ ನಿಟ್ಟ ದೇವಿ ಅಸಲ ದೈತಾರನೆಲ್ಲ ಸೌವರ ಮಾಡಿದೆ ಮಾಯ ದೇವಿಗೆ ಜನೇ ರಂಬಾಗ ನೋಡರಿ ಮಾದೇವಿ ಸೇವೆ ಮಾಡರಿ ದೇಶ ಕದಿಕ್ಕವಾದ ವರವಿನ ತುಳ ಜಪುರ ದೇವಿ ದೇಶ ಕದಿಕ್ಕವಾದ ವರವಿನ ತುಳ ಜಪುರ ದೇವಿ ದೇಶದ ಜನರೆಲ್ಲ ಕೈಯ ಮುಗವರ ಮಾಯ ದೇವಿಗೆ ಜನೇ ರಂಬಾಗ ನೋಡರಿ ಮಾದೇವಿ ಇಲ್ಲಿಯವರೆಗೆ ನಲತ್ವಾಡದ ಪರಶುರಾಮ ಅರಸಗುಟೇಕರ್ ಹಾಗೂ ಸಂಗಡಿಗರಿಂದ ಗೊಂದಲಿಗರ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 4,140 ಗರಿಷ್ಠ 4,862, ಅಲಸಂದೆ 2,161 6,459, ಹೆಸರುಕಾಳು 3,111 8,219, ಶೇಂಗಾ ಗೆಜ್ಜೆ 5,489 7,316, ಬಿಳಿಜೋಳ 1,691 2,367, ಕುಸುಬೆ 2,111. ಇನ್ನೂ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕಡಲೆಕಾಳು 6,225 8,009, ಶೇಂಗಾ ಗೆಜ್ಜೆ 3,009 6,652, ಮೆಕ್ಕೆಜೋಳ 1,455 2,211, ಸೂರ್ಯಕಾಂತಿ 2,022 5,859, ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಳೆಗೊಟ್ಟು 24,612 3,899, ಚಾಲಿ 34,899 40,491, ಕೋಕಾ 18,612 29,611, ಕೆಂಪುಗೊಟ್ಟು 26,119 35,369. ಇನ್ನು ಶಿರಸಿ ಮಾರುಕಟ್ಟೆಯಲ್ಲಿ ಅಡಿಕೆ ಬೆಳೆಗೋಟು 25,099 34,299, ಚಾಲಿ 36,169 40,599, ಕರಿಮೆಣಸು 46,699 49,809. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 3,510 3,609, ಕಡಲೆಕಾಳು 4,190 5,000